ಡಾಕ್ಟರ್ ಎಸ್ ಎಂ ಸುಧಾಕರ್. ದಿನಾಂಕ 4/12/2025 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇಲ್ಲಿ ಕೃಷಿ ನಿರತ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈಗ ಈ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನ ಕೇಳೋಣ. ಕೃಷಿ ನಿರತ ಮಹಿಳೆ ಅಂತಂದ್ರೆ ತುಂಬಾ ಚೆನ್ನಾಗಿ ಬಹಳ ಈಸಿಯಾಗಿ ಎಲ್ರಿಗೂ ನೆನಪಾಗದೆ ಸಾಲು ಮರದ ತಿಮ್ಮಕ್ಕ ವೃಕ್ಷ ಮಾತೆ ಅಂತ ಕರಿತೀವಿ ಅವರನ್ನ. ಅಂದ್ರೆ ಅವರು ಮಕ್ಕಳಿಲ್ಲ ಅಂತಂದ್ರು ಮಕ್ಕಳಂತೆಯೇ ಗಿಡ ಮರಗಳನ್ನ ಬೆಳೆಸಿ ಪರಿಸರಕ್ಕೆ ಒಂದು ಉತ್ತಮವಾದಂತಹ ಕೊಡುಗೆಯನ್ನ ಕೊಟ್ಟಂತವ್ರು. ಅವ್ರು ಇತ್ತೀಚೆಗಷ್ಟೇ ನಿಧನರಾಗಿರೋದ್ರಿಂದ ಕೃಷಿ ನಿರತ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಅವರಿಗೆ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ ಅಂತ ಕೋರ್ಕೊಳ್ಳೋದಕ್ಕೆ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಬೇಕಾಗಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ವಿಶ್ವವಿದ್ಯಾಲಯದ ಪ್ರಭಾರ ಗೌರವಾನ್ವಿತ ಕುಲಪತಿಗಳು ಹಾಗೂ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ವೇಮಲಾ ನಾಯ್ಕ್ ರವರಲ್ಲಿ ಕೇಳ್ಕೊಳ್ತೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆಗೋದ್ರಿಂದ ದಯವಿಟ್ಟು ಸಭಿಕರು ಇದೇ ರೀತಿ ತಾಳ್ಮೆಯಿಂದ ಶಿಸ್ತನ್ನ ಕಾಪಾಡ್ಕೋಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲ ತಾಯಂದ್ರಿಗೆ ಕೃಷಿ ನಿರತ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಎಲ್ರಿಗೂ ನಮಸ್ಕಾರಗಳನ್ನ ಹೇಳಿ ತಿಳಿಸ್ತಾ, ನಮಗೂ ನಿಮ್ಮೆಲ್ಲರಿಗೂ ಜನ್ಮ ಕೊಟ್ಟಂತ ತಾಯಿ ನಮ್ಮ ನಿಮ್ಮೆಲ್ಲರ ಅಮ್ಮ, ಅವಳನ್ನು ಕೂಡ ನೆನಪು ಮಾಡ್ಕೊಳ್ತಾ ಇವತ್ತಿನ ಈ ಸಂದರ್ಭ ಇವತ್ತಿನ ಒಂದೇ ಅಲ್ಲ, ದಿನನಿತ್ಯ ನಾವು ಕಣ್ಣು ತೆಗೆದಾಗ ಬೆಳಕು ಕಂಡ ತಕ್ಷಣ ನೆನಪು ಮಾಡ್ಕೊಳ್ಳೋದು ಅಮ್ಮ. ಆ ಜಗಜ್ಜನನಿ ಏನು ಸೃಷ್ಟಿ ಕರ್ತಾ ಇದ್ದಾಳಲ್ಲ, ಅವಳನ್ನ ನಾವ್ ಎಷ್ಟು ಹೊಗಳಿದ್ರು ಸಾಲದು, ಎಷ್ಟು ನೆನಪು ಮಾಡ್ಕೊಂಡ್ರು ಸಾಲದು. ಅಂತ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ರೀತಿಯಾಗಿ ನಮ್ಮ ಶ್ರೀಮತಿ ಪ್ರತಿಭಾ ಮೇಡಮ್ ರವರು ಅವರ ಮಾತುಗಳಲ್ಲಿ ಬಹಳ ಸುದೀರ್ಘವಾದ ಅರ್ಥವನ್ನ ನಿಮ್ ಮುಂದಿಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ನಿಜವಾಗ್ಲೂ ಕೂಡ ಒಂದು ಸೂಕ್ತ ಅತಿಥಿಯನ್ನ ಆರಿಸ್ಕೊಂಡಿದ್ದೀವಿ ಉದ್ಘಾಟನೆಗೆ ಅಂತ ಹೇಳಿ ಬಹಳ ಸಂತೋಷ ಆಯ್ತು ನನಗೆ. ಅದರ ದೃಷ್ಟಿಯಿಂದ ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಅದೇ ರೀತಿ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ಹಿಂದಿನ ವರ್ಷ ಕೂಡ ಮಾಡುವಾಗ ಇದೇ ವೇದಿಕೆಯಲ್ಲಿ ಶ್ರೀಮತಿ ಅರುಣಾದೇವಿ ಅವರನ್ನು ಕರೆಸಿಬಿಟ್ಟು ನಾವು ನಿಮ್ಮಂತ ರೈತ ಮಹಿಳೆಯನ್ನ ಪರಿಚಯ ಮಾಡಿದಂತ ನನ್ನ ಸ್ನೇಹಿತರು ಹಾಗೂ ನನ್ನ ವಿಜ್ಞಾನಿಗಳು ಹಿರಿಯ ವಿಜ್ಞಾನಿ ಡಾಕ್ಟರ್ ಸುನಿಲ್ ರವರ ಈ ಕಾರ್ಯಕ್ರಮಕ್ಕೆ ನನ್ನೊಟ್ಟಿಗೆ ವೇದಿಕೆಯ ಮೇಲೆ ಇರುವಂತ ಕೃಷಿ ತೋಟಗಾರಿಕಾ ಜಂಟಿ ನಿರ್ದೇಶಕರಾದಂತಹ ನನ್ನ ವಿದ್ಯಾರ್ಥಿ ಡಾಕ್ಟರ್ ಸಂಜಯ್ ಅವರು, ಅವರ ಶ್ರೀಮತಿ ಕೂಡ ಜಂಟಿ ತೋಟಗಾರಿಕಾ ನಿರ್ದೇಶಕಿ ಶ್ರೀಮತಿ ಮಂಗಳಾ ಅವರು, ನಮ್ಮ ವಿದ್ಯಾರ್ಥಿಗಳು, ಮತ್ತೆ ವೇದಿಕೆಯಲ್ಲಿ ನನ್ನ ಎಡಭಾಗದಲ್ಲಿರುವಂತ ನನ್ನ ಇನ್ನೋರ್ವ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ ಧಾರವಾಡದ ವಿದ್ಯಾರ್ಥಿನಿ ಇವತ್ತು ವಲಯ ಕೃಷಿ ಅಧಿಕಾರಿಯಾಗಿ ನಿರ್ದೇಶಕರಾಗಿ ಇರುವಂತದ್ದು ನಿಮ್ಮೆಲ್ಲರ ಕಣ್ಣು ಮುಂದೆ ಕಾಣ್ತಾ ಇರುವಂತ ಒಂದು ನಿದರ್ಶನಗಳು. ಈ ಕಾರ್ಯಕ್ರಮವನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಅದನ್ನ ಪ್ರಾರಂಭ ಮಾಡಿದ್ದು ಹೆಣ್ಣೆ. ಈ ಕಾರ್ಯಕ್ರಮವನ್ನು ನಾನು ಅಚ್ಚುಕಟ್ಟಾಗಿ ಮಾಡಬಲ್ಲೆ ಅಂತ ಹೇಳಿ ತೋರಿಸ್ತಾ ಇರುವಂತಹದ್ದು ಕೂಡ ಒಂದು ಹೆಣ್ಣೆ ಶ್ರೀಮತಿ ಸುಧಾರಾಣಿಯವರು. ಬಂಧುಗಳೇ, ನಾನು ಸಮಯ ಅಧ್ಯಕ್ಷನಾಗಿ ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ, ಯಾಕಂದ್ರೆ ಸಮಯ ಅಲೆ ಮುಗಿದಿದೆ. ನಿಮ್ಗೆಲ್ಲರಿಗ ಬಗ್ಗೆ ಒಂದು ಹೆಣ್ಣು ಅಂದ ತಕ್ಷಣ ಆ ಹೆಣ್ಣನ್ನ ಬರೀ ಒಂದೆರಡು ಪದಗಳಲ್ಲಿ ಹೊಗಳ್ಬಿಟ್ಟು ಮಾತನಾಡಿಸಿ ಚಪ್ಪಾಳೆ ಹೊಡ್ಕೊಂಡು ಖುಷಿ ಪಡುವಂತ ಏನು ಸಮಯ ಅಲ್ಲ. ಯಾಕಂದ್ರೆ ಹೆಣ್ಣನ್ನ ಯಾವ ರೀತಿಯಿಂದ ಯಾರು ಹೊಗಳಿದ್ರು ಕೂಡ ಅದು ಎಲ್ಲ ಖುಷಿ ಆಗ್ತದೆ ಹೊರತು ಯಾರು ಕೂಡ ದ್ವೇಷ ಪಡುವಂತ ಸ್ಥಿತಿ ಇಲ್ಲ. ಈ ದೇಶದಲ್ಲಿ ನೀವು ಏನಾದ್ರೂ ಒಂದು ಇತಿಹಾಸವನ್ನ ತಗೊಂಡಾಗ್ಲೂ ಕೂಡ ದೇಶ ಸೃಷ್ಟಿಯಾಗಿದ್ದು ಹೆಣ್ಣಿನಿಂದ, ಸರ್ವನಾಶ ಆಗಿದ್ದು ಹೆಣ್ಣಿನಿಂದ. ನಮಗೆಲ್ಲವೂ ಗೊತ್ತೇ ಇದೆ. ನಾವು ಏನಿವತ್ತು ಹೇಳ್ತೀವಿ, ಭಾರತದಲ್ಲಿ ನಮ್ಮ ಮಹಾಭಾರತ ಪ್ರಾರಂಭ ಆಗಿದ್ದು, ಕೊನೆ ಗಳದಿದ್ದು, ಕೊನೆ ಮುಗಿಸಿದ್ದು ಕೂಡ ಹೆಣ್ಣೆ. ಅದೇ ರೀತಿ ನಮ್ಮ ಮೇಡಮ್ ರವರು ಸೀತಾದೇವಿಯ ಒಂದು ಕಥೆಯನ್ನ ಹೇಳಿ ಆ ಹೆಣ್ಣು ಎಂತ ಸ್ಫೂರ್ತಿ, ಆ ಹೆಣ್ಣಿಗೆ ಏನಿದೆ, ಅವಳ ಪರಿಕಲ್ಪನೆ ಏನಿದೆ, ಯಾರು ಏನೇ ನೋಡ್ಲಿ, ಯಾರ ಕಣ್ಣಿನ ದೃಷ್ಟಿ ಯಾರು ತಲೆ ಕೆಡಿಸ್ಕೊಳಲ್ಲ ಹೆಣ್ಣನ್ನ ಯಾವತ್ತು, ಅದು ಬಹಳ ಎತ್ತರಕ್ಕೆ ನೋಡುವಂತ ಒಂದು ಯುಗ ನಮ್ಮ ಈ ಕಲಿಯುಗ. ಆತ್ಮೀಯ ಬಂಧುಗಳೇ, ನಿಮಗೆ ಇನ್ನ ಇತಿಹಾಸ ಕಂಡುಕೊಂಡ್ರೆ ಈ ದೇಶದಲ್ಲಿ ನಾನು ಹೆಣ್ಣು ಬರೀ ಅಡಿಗೆ ರೂಮಿಗೆ ಸಂಬಂಧ ಏನು ಅಲ್ಲ, ನಿಮ್ಮನ್ನೆಲ್ಲರನ್ನು ಕೂಡ ಅಷ್ಟ ಅಡಗಿಸಿ ಬಿಟ್ಟು ಇಡೀ ದೇಶದಲ್ಲಿ ನಾನು ಸುಡಬಲ್ಲೆ ಅನ್ನೋದನ್ನ ತೋರಿಸಿದ್ದು ತಮಗೆಲ್ಲ ಗೊತ್ತಿದೆ. ಜಗಜ್ಜನನಿ ಎಂತ ರಾಕ್ಷಸನ್ನು ಕೂಡ ಬಲಿ ತಗೊಂಡಿದ್ದು ಗಂಡಸರಿಗೆ ಆಗ್ಲಿಲ್ಲದಾಗ ಹೆಣ್ಣು ದೇವತೆಯನ್ನ ನಾವು ಕರ್ಕೊಳ್ತೇವೆ, ರಾಕ್ಷಸನ ಸಂಹಾರ ಮಾಡಿದ್ದು ಹೆಣ್ಣು. ಇದಲ್ಲದೆ ಹೆಣ್ಣು ನಮ್ಮ ದೇಶಕ್ಕೆ ಸ್ವತಂತ್ರನೂ ನಾನು ತರಿಸಬಲ್ಲೆ, ಬರೀ ಗಂಡಸರಲ್ಲ ಅಂಥೇಳಿ ನಿಮ್ಮ ಕಣ್ಣೆದುರಿಗೆ ಇತಿಹಾಸವಾಗಿ ಇರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನ ಕತೆ ಗೊತ್ತಿದೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕತೆ ಗೊತ್ತಿದೆ. ಅದೇ ರೀತಿ ನಮ್ಮ ಇಡೀ ಕೋಟೆಯನ್ನ ನಾನು ಒಬ್ಬ ಸೇವಕನ ಹೆಂಡತಿ ಆಗ್ಬಿಟ್ಟು ನಾನು ಕೋಟೆ ಸಹಾಯನ ಕೋಟೆಯನ್ನು ನಾನು ಉಳಿಸಬಲ್ಲೆ ಅನ್ನೋದಕ್ಕೆ ಒನಕೆ ಒಬ್ಬವ ನಿಮ್ಗೆ ಇತಿಹಾಸ ಇದೆ. ಬಂಧುಗಳೇ, ಇಂತಹ ಇತಿಹಾಸದಲ್ಲಿ ನಮ್ಮ ಇತಿಹಾಸ ನೋಡಿದ ನಂತರ ಈಗೇನು ನಾವು ದಿನನಿತ್ಯ ಕಾರ್ಯವನ್ನು ಮಾಡುವಾಗಲೂ ಕೂಡ ಹೆಣ್ಣಿಗೆ ಎತ್ತರವಾಗಿ ನೋಡ್ತಾ ಇರುವಂತ ನಮ್ಮ ಭಾರತ ದೇಶದ ಪ್ರಥಮ ಪ್ರಜೆ ಕೂಡ ಇವತ್ತು ಮುರ್ಮು ಮೇಡಮ್ ಅವರು. ಅದಲ್ಲದೆ ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಹೆಣ್ಣು ಈ ದೇಶ ಆಳ್ಬಲ್ಲೆ ಅನ್ನೋದನ್ನು ತೋರಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಈ ನಿಟ್ಟಲ್ಲಿ ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ. ನಾನು ನಿಮ್ಮಂತ್ರ ನಾನು ಉತ್ಪ್ರೇಕ್ಷೆಯಿಂದ ಹೇಳ್ಕೊಳ್ತಾ ಇಲ್ಲ, ಎಲ್ರಿಗೂ ಗೊತ್ತಿರೋದೆ ನಾನು ಈ ಭೂಮಿಗೆ ಬಂದಾಗ ನನ್ನ ತಾಯಿ ಒಂದು ವರ್ಷದೊಳಗೆ ಬಿಟ್ಟು ಹೋದ್ಲು. ನನ್ನ ತಾಯಿ ಜನ್ಮ ಕೊಟ್ಟು ಹೋದ್ಮೇಲೆ ನನ್ನ ಅಜ್ಜಿ ನನಗೆ ಸಾಕ್ಬಿಟ್ಟು ಇಲ್ಲಿವರೆಗೆ ತಗೊಂಬಂದ್ಲು. ನಾನು ಇವತ್ತು ನಿಮ್ ಎದುರಿಗೆ ಅನೇಕ ತಾಯಂದ್ರ ಒಂದು ಆಶೀರ್ವಾದದಿಂದ ನಿಮ್ಮ ಸ್ನೇಹದಿಂದ ಇವತ್ತು ನಾನು ವಿಶ್ವವಿದ್ಯಾಲಯದ ಒಂದು ಎತ್ತರದ ಸ್ಥಾನದಲ್ಲಿ ಕುಂದಿರುವಂತ ಕೆಲಸ ಮಾಡಿದ್ದು ನನ್ನ ತಾಯಂದ್ರು. ನನಗೆ ನಿಜವಾಗ್ಲೂ ಕೂಡ ನಾನು ಹೇಳ್ಕೊಳಂಗೆ ನನ್ನ ಡೀನ್ ಅವರು ಆಗ್ಲೇ ಹೇಳ್ಬಹುದ್ರು, ಯಾವ ಪುರುಷನ ಸಕ್ಸಸ್ ಹಿಂದೆ ಹೆಣ್ಣಿದ್ದೇ ಇರ್ತಾಳೆ ಅಂತ. ಅದು ಸಹಜವಾದ, ಹೆಣ್ಣಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮನೇನೂ ನಿಭಾಯಿಸ್ಕೋಬೇಕು, ಮಕ್ಕಳನ್ನು ನೋಡ್ಬೇಕು, ಅವೆಲ್ಲ ಸಂಭಾಳಿಸ್ಕೊಂಡು ತಾಳ್ಮೆ ಶಕ್ತಿಯಾಗಿ ಮನೆ ಪೂಜೆ ಮಾಡಿ ಗಂಟೆ ಹೊಡೆಯೋದು ಹೆಣ್ಣೆ. ಗಂಡಸರು ಯಾವ ಇಮ್ಮಿಡಿಯೇಟ್ ಆಗಿ ಪೂಜೆ ಮಾಡಲ್ಲ, ಎಲ್ಲರಿಗೆ ಶಾಂತಿ ತರೋಳು ಹೆಣ್ಣೆ. ಯಾಕಂದ್ರೆ ಗಂಡಸರು ಬರೀ ಟೆನ್ಷನ್ ಅಲ್ಲೇ ಇರ್ತಾರೆ, ಯಾವಾಗ್ಲೂ ಇಡೀ ಗುಡ್ಡ ಅವ್ರ ತಲೆ ಮೇಲೆ ಇದೆ ಅನ್ನೋ ಟೆನ್ಷನ್ ಆಗಿ ಓಡಾಡ್ತಿರ್ತೀವಿ. ಆದ್ರೆ ಹೆಣ್ಣೆ ಯಾವತ್ತೂ ಟೆನ್ಷನ್ ತೋರಿಸಿದ್ ನೋಡಿಲ್ಲ ನಾವು. ನೀನು ಬೆಳಿಗ್ಗೆ ತಿಂಡಿ ಹೋಗ್ಲಿಕ್ಕೂ ಅವ್ರು ರೆಡಿ ಮಾಡ್ಬೇಕು, ಮಕ್ಕಳಿಗೂ ರೆಡಿ ಮಾಡ್ಬೇಕು, ಅವಳೆ ರೆಡಿ ಮಾಡ್ಬೇಕು, ನಿಮ್ದು ಏನು ಹೊರಗಡೆ ಮಾಡ್ಕೊಂಡು ಸಾಲ ಮಾಡ್ಕೊಂಡು ನಾಳೆ ಸಾಯ್ತೀನಿ ಕಡೆ ನಾನು ನೇ ಹಾಕೊಂಡ್ಬಿಡ್ತೀನಿ ಅಂದ್ರೆ ಕೂಡ ಬೇಡ ಮರ ನೀನ್ ಸಾಯ್ಬೇಡ, ನೀನ್ ನಮ್ ಜೊತೆಗೆ ಇರು, ನಾನ್ ಸಾಕ್ತೀನಿ ಅಂತ ಹೇಳೋಳು ಹೆಣ್ಣೆ. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿದೆ ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗ್ಲೇ ಮೇಡಮ್ ಹೇಳ್ತಾ ಇದ್ದಾರೆ, ನಾನು ಇಡೀ ಸಂಸಾರವನ್ನ ನಾನು ನಿಭಾಯಿಸಬಲ್ಲೆ, ಹಣಕಾಸಿನ ವ್ಯವಸ್ಥೆನೂ ನಾನು ಮಾಡಬಲ್ಲೆ ಅಂತ ತೋರಿಸಿದ್ದು ಹೆಣ್ಣೆ. ನೀವೊಂದು ತಿಂಗಳ ಸಂಬಳದಲ್ಲಿ ಒಂದು 10% ಮನೆ ಕೊಟ್ಟರು ಸಾಕು, ಅವಳು ಫಸ್ಟ್ ಕ್ಲಾಸ್ ಫ್ಯಾಮಿಲಿ ಮಾಡ್ತಾಳೆ, ಉಳಿಕಿದ್ ನೀನ್ 10% 25% ಕುಡಿದಾಡು, ಉಳಿಕಿದ್ ಒಂದು 50% ಸಾಲ ತೀರಿಸು ಅಂತ ಹೇಳೋಳು ಹೆಣ್ಣೆ. ಸೊ ಈ ನಿಟ್ಟಿನಲ್ಲಿ ಹೆಣ್ಣನ್ನ ನಾವು ಬರೀ ಒಂದು ಒಲೆಯಲ್ಲಿ ಅಥವಾ ಅಡಿಗೆ ಮನೆಯಲ್ಲಿ ಯಾರು ನಮ್ಮ ಕಾಣೋ ದಿನಗಳು ಇಲ್ಲ. ಈಗ ನಾನು BSc ಅಗ್ರಿ, ನನ್ನ ಸ್ನೇಹಿತರೆಲ್ಲ BSc ಅಗ್ರಿ ಓದುವಾಗ ಇಡೀ ಕ್ಲಾಸ್ ನೋಡ್ ನಮ್ಮಲ್ಲಿ 4-5 ಜನ ಹೆಣ್ಮಕ್ಳು ಅಷ್ಟೇ ಸಿಕ್ತಿದ್ರು. ಈಗ 70% ಬರೀ ಹೆಣ್ಮಕ್ಳು ಬರ್ತಾ ಇದ್ದಾರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ. ಇದಕ್ಕೆ ನೀನು ಹೆಮ್ಮೆ ಪಡ್ಬೇಕಾಗ್ತದೆ. ಯಾಕಂದ್ರೆ ನಾನು ಬರೇ MBBS ಡಾಕ್ಟರ್ ಆಗಿ ನಾನು ಪೋಸ್ಟೆ ಮಾಡಿದೆ, ನರ್ಸ್ ಆಗಿ ಪೋಸ್ಟೆ ಮಾಡಿದೆ, ನಾನು ಇಂಜಿನಿಯರ್ ಆಗಿ ಮಾಡಿದೆ ಅನ್ನೋ ದಿನದಲ್ಲಿ ಹೆಣ್ಮಕ್ಳು ಇಲ್ಲ. ಯಾವ ರಂಗದಲ್ಲಿ ಕೊಟ್ಟರು ಕೂಡ ನಾನು ವಿಮಾನ ಓಡಿಸಬಲ್ಲೆ, ಕೈಯಲ್ಲಿ ಖಡ್ಗನು ಹಿಡಿಬಲ್ಲೆ ಅಂತ ಹೇಳೋದನ್ನ ತೋರಿಸ್ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಹೇಳ್ತಾ ಇರೋ ನನಗೆ ನಿಜವಾಗ್ಲೂ ನಾನು ಇವತ್ತು ಧನ್ಯ. ಕಾರಣ ಇಷ್ಟೇನೆ, ಹಿಂದಿನ ವರ್ಷದಲ್ಲಿ ಕೂಡ ನಾನು ಮಹಿಳಾ ದಿನಾಚರಣೆ ನಮ್ಮ ಸುನಿಲ್ ಅವರು ಇದೇ ವೇದಿಕೆ ಕರೆದಿದ್ರು, ಆಗ ನಾನು ಅತಿಥಿಯಾಗಿದ್ದೆ. ಇವತ್ತು ನನ್ನ ಸುದೈವ, ನನ್ನ ವಿಶ್ವವಿದ್ಯಾಲಯದ ನಮ್ಮ ರೆಗ್ಯುಲರ್ VC ಅವರು ಅಮೆರಿಕ ದೇಶಕ್ಕೆ ಹೋಗಿದ್ರಿಂದ ನನಗೆ ಪ್ರಭಾರ ವಿಶ್ವವಿದ್ಯಾಲಯದ ಕುಲಪತಿ ಮತ್ತೆ ಶಿಕ್ಷಣ ನಿರ್ದೇಶಕನಿರೋದ್ರಿಂದ ಅವ್ರು ಬರಲೇಬೇಕು ಸರ್, ನಿಮ್ಮ ಅಧ್ಯಕ್ಷತೆಯಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ದಯವಿಟ್ಟು ಬರಬೇಕು ಅಂತ. ಬಹಳ ಖುಷಿ ಆಯ್ತು ನನಗೆ ನಿಮ್ಮಂತ ತಾಯಲ್ಲಿ ಇವತ್ತು ಇಡೀ ಈ ವೇದಿಕೆಯಲ್ಲಿ ಎಷ್ಟು ತಾಳ್ಮೆಯಿಂದ ಕೂತಿದ್ದೀರಾ, ಎಷ್ಟು ಜನ ಭಾಷಣ ಮಾಡಿದ್ರು, ಒಬ್ಬೊಬ್ಬರು ಸುಮಾರು 1.5 ಗಂಟೆ 20 ನಿಮಿಷ ಭಾಷಣ ಮಾಡಿದ್ದೇವೆ, ಅದಕ್ಕೂ ತಾಳ್ಮೆ ಇದೆ. ಆದ್ರೆ ನಮ್ ಗಂಡ್ಮಕ್ಳು ಹೆಂಗಂದ್ರೆ ಕಾರ್ಯಕ್ರಮ ನಡೀತಿದ್ದಂಗೆ ಫೋನ್ ಇಟ್ಕೊಂಡು ಮಾತಾಡ್ತಿರ್ತೀವಿ, ಇಲ್ಲ ಅಲ್ಲೇ ದೂರ ಹೋಗ್ತೀವಿ, ಆ ಕಡೆ ಹೊರತಿರ್ತೀವಿ, ಬೇರೆ ಏನೋ ನಮ್ಮ ಕಾರ್ಯಕ್ರಮ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳು ಯಾರು ನೋಡಿ ಎಷ್ಟು ನಿಶಬ್ದವಾಗಿ ಕೂತಿದ್ದೀರಾ, ನಿಜವಾಗ್ಲೂ ನಾನು ಧನ್ಯ ನಾವೆಲ್ಲರೂ ಕೂಡ. ಸೊ ಆ ನಿಟ್ಟಿನಲ್ಲಿ ನನ್ನ ಇತಿಹಾಸವನ್ನ ನೋಡುವಾಗ್ಲೂ ಕೂಡ ಹೆಣ್ಣು ಒಂದು ನಿಜವಾದ ಸೃಷ್ಟಿ, ಅವಳು ಜನ್ಮ ಕೊಡ್ತಾಳವಾಗ್ಲೂ ಹೆಣ್ಣೆ ಬೇಕು, ನಿನ್ ದೇಹವನ್ನು ಭೂಮಿಗೆ ತಗೊಂಡು ಹೋದಾಗ್ಲೂ ಕೂಡ ಭೂಮಿ ತಾಯಿ ಹೆಣ್ಣೆ, ಅದೆಲ್ಲರಿಗೂ ಗೊತ್ತಿರೋದು. ಆತ್ಮೀಯ ತಾಯಂದ್ರೆ ಪ್ರತಿಭಾ ಮೇಡಮ್ ಅವ್ರು ಹೇಳಿದ್ರು, ಗಂಡ್ಮಕ್ಳಿಗೆ ವಯಸ್ಸಾಗಿದೆ ಅಂತ ಅಲ್ಲೇ ಕೊರಬಿಡ್ತೀವಿ, ಗೊತ್ತಲ್ಲ ನಿಮ್ಗೆ 50 ವರ್ಷ 60 ವರ್ಷ ಬರ್ತಿದ್ದಾಗ ಮುಖ ಜೊತ್ತು ಬಿಟ್ಕೊಂಡು ಮುಗಿತಾರ, ಏನ್ ನೆಕ್ಸ್ಟ್ ಇಯರ್ ಹೊಂಟೆ ನಾನು, ನಂದೆಲ್ಲ ಮುಗಿತು ಅಂತ ಅಳ್ತಾ ಇರ್ತಾರೆ. ಹೆಣ್ಮಕ್ಳು ಯಾವತ್ತೂ ಹೊತ್ತಿದ್ ನೋಡಿಲ್ಲ, ಅವ್ರು ಯಾವಾಗ ವಯಸ್ಸು ಹೇಳ್ಕೊಂಡಾರ, ಸಾಧ್ಯನೇ ಇಲ್ಲ, ಅವ್ರು ಯಾರು ಹೇಳಲ್ಲ. ವಯಸ್ಸು ಕೇಳಿದ್ರೆ ಚೆನ್ನಾಗಿ ಉಗಿದಾಕ್ತಾರ, ಬುದ್ಧಿ ಇದೆಯಾ ನಿನಗೆ ಅಂತ. ಕಾರಣ ಇಷ್ಟೇನೆ, ಅವರಲ್ಲಿ ಬರೀ ಸೌಂದರ್ಯ ತೋರಿಸೋದಷ್ಟೇ ಅಲ್ಲ, ಜೀವನವನ್ನ ಲವಲವಿಕೆಯಾಗಿ ತಗೊಂಡು ಹೋಗ್ಬೇಕು ಅನ್ನೋ ಶಕ್ತಿ ಇರ್ತದೆ, ಅದು ಸಂದೇಶ. ನಾನು ಸಾಯೋವರೆಗೂ ಅಲಂಕಾರ ಮಾಡ್ಕೊಳ್ತೀನಿ, ನಾನು ಸಾಯೋವರೆಗೂ ಬಂಗಾರ ಹಾಕೊಳ್ತೀನಿ, ಸಾಯೋವರೆಗೂ ಚೆನ್ನಾಗಿರ್ತೀನಿ. ಯಾಕೆ ನಿನಗೆ ತೋರ್ಸಕ್ಕಲ್ಲ, ಅದು ನಾನು ಬದುಕಬೇಕು, ನನ್ನ ಹಿಂದೆ ನಂಬಿರೋರು ಇನ್ನೂ ಅವರು ನಾನು ಕಾಪಾಡಬೇಕು ಅನ್ನೋ ಒಂದು ದೃಷ್ಟಿ ಇರ್ತದೆ. ಅದು ಎಷ್ಟೋ ಜನ ಹೇಳ್ತಾರೆ, ಏನೇ ಮುದುಕಿಯಾಗಿ ಸಿಂಗಾರ ಮಾಡ್ತೀಯ ನೀನು, ಅದೇನೋ ಬಣ್ಣ ಹಾಕತ್ತೀಯ, ತಲೆಗೇನ ಹಾಕೊತ್ತೀಯ. ಅದು ಬುದ್ಧಿ ಇಲ್ಲದೆ ಇರುವಂತ ಒಂದು ಪುರುಷ ಪ್ರಧಾನವಾದ ದೇಶದಲ್ಲಿ ನಾವು ದೌರ್ಜನ್ಯವನ್ನು ಮಾಡೋದು ಅದು ಅದಲ್ಲ. ಅದು ಅದ್ರ ಹಿನ್ನೆಲೆಯನ್ನ ನಾವು ತಿಳ್ಕೋಬೇಕಾಗುತ್ತೆ, ಬಹಳ ಆಳವಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ನಿಜವಾದ ಜ್ಞಾನ ಇರೋನು ಯಾವತ್ತೂ ಕೂಡ ಹೆಣ್ಣನ್ನ ಕಡೆಗಾಣಿಸಲ್ಲ ಅನ್ನೋದಕ್ಕೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇದೆಷ್ಟೆಲ್ಲ ಗೊತ್ತಿರಂಗೆ ತಾಯಿ ಅಂದ್ರೆ, ಕೃಷಿ ಕ್ಷೇತ್ರ ಇವತ್ತು ಇಡೀ ದೇಶದಲ್ಲಿ ಏನಾದ್ರೂ ಮುಂದೆ ಬಂದಿದೆ ಅಂದ್ರೆ, ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೇನೆ, ಕೃಷಿ ಕ್ಷೇತ್ರ ಹಿಂದೆ ನಾವು ಹಸಿರು ಕ್ರಾಂತಿಯಿಂದ ಒದ್ದಾಡ್ಕೊಂಡು ಎಲ್ಲೋ ಆಹಾರ ಎಲ್ಲ ತರಿಸ್ಕೊಂಡು ಏನೋ ಮಾಡ್ಕೊಂಡು ತಂದಂತ ಒಂಚೂರು ಗಂಜಿ ಏನೋ ಮಾಡ್ಕೊಂಡು ಎಲ್ಲ ಜೀವನ ಮಾಡ್ತಾ ಇದ್ವಿ. ಯಾವಾಗ ಹೆಣ್ಮಕ್ಳು ನಾನು ಕೃಷಿ ಮಾಡಬಲ್ಲೆ ಅಂತ ಹಿಂದೆ ನಿಂತ್ಕೊಂಡ್ರು, ಇವತ್ತು ಇಡೀ ದೇಶದ ನಮ್ಮ ದೇಶದ ಆಹಾರವನ್ನ ಮಕ್ಕಳ ನೀವು ತಿನ್ನರಲ್ಲೇ ನಿಮ್ ನಾಯಿಗಳಿಗೆ ಹಾಕ್ತಿದೀವೋ ಅಂತ ಕಳಿಸ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ತಾಯಂದ್ರೆ, ಅದಕ್ಕೆ ಕೃಷಿ ಸಖಿಯರು ಅಂತ ನಿಮ್ಮನ್ನ ಹೇಳ್ತಾ ಇದ್ದೇವೆ. ಕೃಷಿ ಸಖಿಯರು ಅಂದ್ರೆ ನಿಮ್ ನಿಮ್ ಸುಖವಾಗಿರಿ ಅಂತಲ್ಲ, ಇಡೀ ದೇಶವನ್ನ ಸುಖ ಇಡೋರು ಅಂತ. ಸೊ ಆ ನಿಟ್ಟಿನಲ್ಲಿ ಕೃಷಿ ಸಖಿಯರ ಕಾರ್ಯಕ್ರಮ ಸುಮಾರು 72% ಅಂತ ನಮ್ಮ ಸ್ನೇಹಿತರು ಹೇಳ್ತಿದ್ರು. ನಾನು ಆಲ್ಮೋಸ್ಟ್ ಬಹಳ ಸರಿ ನಾನು ಸರ್ವೆಗಳನ್ನು ಮಾಡಿದ್ದೆ, ನಮ್ಮ ಸ್ನೇಹಿತರು ರಿಪೋರ್ಟ್ಗಳನ್ನು ಬಹಳ ಓದಿದ್ದೇನೆ. 84% ಮಹಿಳೆಯರು ಕೃಷಿಯಲ್ಲಿ ಇದ್ದಾರೆ. 84% ಇಡೀ ಏಷ್ಯಾ ದೇಶದಲ್ಲಿ, ಭಾರತ ದೇಶದಲ್ಲಿ 84% ಇವತ್ತು ಅವ್ರು ಕೃಷಿಗೆ ಬಂದಿದ್ರಿಂದ ನಮ್ಮ ದೇಶದ ಆಹಾರ ಸುಮಾರು 370 ಟನ್ ಅಷ್ಟು ಆಹಾರ ಉತ್ಪಾದನೆ ಮಾಡಿ ವಿದೇಶಕ್ಕೆ ಕಳಿಸ್ತಾ ಇರೋದು ಅದು ನಿಮ್ಗಳ ಸಹಾಯದಿಂದ ಅಂತ ಸಂತೋಷವಾಗಿ ಹೇಳ್ತೀನಿ ನಾನು. ನಾವು ಗಂಡಸರು ನಾವು ಕೂಡ ಏನು ನಮ್ಮ ಬಗ್ಗೆ ನಾನು ನೆಗೆಟಿವ್ ಹೇಳ್ಕೊತಾ ಇಲ್ಲ, ನಾವು ನಿಮ್ಮ ಬೆಂದಿದ್ದೇವೆ, ನಾವು ನಮ್ಮಿಂದ ಆಗುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ನಿಮ್ಮಿಂದ ಆಗುವ ಕೆಲಸಗಳಿಗೆ ನಿಮ್ಮನ್ನು ಜಾಸ್ತಿ ಉಪಯೋಗಿಸ್ಕೊತಾ ಇದ್ದೇವೆ. ಯಾಕಂದ್ರೆ ಯಾವ ಗಂಡಸಾದ್ರೂ ಕಳೆ ತೆಗೆದು ನೋಡಿದೀನಿ ಹೊಲದಲ್ಲಿ, ಇಲ್ಲ ಅಂದ್ರೆ ಎಲ್ಲ ಬೆಳೆ ಸರ್ವನಾಶ ಹೋಗಿರೋದು. ಅವ್ರು ಕಳೆ ತೆಗಿಲಿಲ್ಲ ಅಂದ್ರೆ ಗಂಡ್ ಮಕ್ಳು ಯಾರು ಬಗ್ಗಕ್ಕಾಗಲ್ಲ, ಯಾಕೆ ಸ್ವಂತ ನೋವು ಮರ ಎಲ್ಲೇದು ನಮ್ ಕಲ್ ಆಗುದಿಲ್ಲ ಅಂತ. ಹೆಣ್ಮಕ್ಳಿಂದನೇ ಕಳೆ ತೆಗಿಯಕ್ ಸಾಧ್ಯ, ಹೆಣ್ಮಕ್ಳೇ ಬೆಳೆಯನ್ನು ಕಟಾವ್ ಮಾಡಕ್ ಸಾಧ್ಯ, ಅದನ್ನ ರಾಶಿ ಮಾಡೋದು ಹೆಣ್ಮಕ್ಳೇ, ಚೀಲ ಎತ್ತಾಗ ಮಾತ್ರ ಗಂಡಸ್ರಿ. ಎಲ್ಲ ರೆಡಿ ಮಾಡಿದ್ರು ಹೋಗಪ್ಪ ಅಂತ ಹೇಳ ಹಾಕ್ಬೋದು, ಹಾಕಪ್ಪ ಅಂತ ಹೇಳಕ್ ಗಂಡಸರು ನಿಲ್ತಾರೆ. ಸೊ ಇದೆಲ್ಲ ಕಾರ್ಯದ ಜೊತೆಗೆ ಐ ತಿಂಕ್ ನನ್ನ ಸ್ನೇಹಿತರು ಸಂಜಯ್ ಹೇಳಿದ್ರು, ಡಾಕ್ಟರ್ ಮಾವರ್ಕರ್ ಕೂಡ ತುಂಬಾ ಕೃಷಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇ ರೀತಿ ಮಂಜುಳಾ ಅವರು ಹೇಳಿದ್ರು ಅಲ್ವಾ, ಹೆಣ್ಣು ಅವಳು ಬರೀ ಸಬಲೆ, ಸುಮ್ಮನೆ ಏನು ನಿಂತು ಅಂದ್ಕೊಟ್ಟಿದ್ದ ನೋಡ್ತೀನಪ್ಪ ಅಂತ ಕಾಯೋ ದಿನ ಹೋಯ್ತು. ಈಗ ಅವನು ಕೂಡ ಒಂದು ತೊಲೆ ಬಂಗಾರ ಕಾಯೋಂತ ದಿನಗಳು ಹೋದ್ವಿ. ಈಗ 100,00,000 ರೂಪಾಯಿ ತೊಲೆ ಬಂಗಾರ ಬಂದ್ಬಿಟ್ಟಿದೆ. ಈಗ ನೀವು ಯಾವ ಗಂಡಸರು ನಿಮ್ಗೆ ಒಂದು ತೊಲೆ ಬಂಗಾರ ಕೊಡಿಸಲ್ಲ ನಿಮ್ಮನ್ನು. ಇದು ನೀವು ಬಂಗಾರ ಕಾಣಬೇಕು ಅಂದ್ರೆ ನಿಮ್ಮ ಸ್ವ ಉದ್ಯೋಗಗಳನ್ನ ಮಾಡಿಕೊಂಡು ನಾನು ತಗೊಳ್ಳಬಲ್ಲೆ, ನಾನು ರೆಡಿ ಮಾಡ್ಕೊಡ್ತೀನಿ, ಜೊತೆ ನಿನ್ನ ಅಕೌಂಟ್ ಮಾಡಿ ನಿನ್ನ ಒಂದೇ ಅಕೌಂಟ್ ಬೇಡ, ಜಾಯಿಂಟ್ ಅಕೌಂಟ್ ಇರ್ಲಿ ಅನ್ನ ಅಂತ ಸಂದರ್ಭ ಬರ್ಬೇಕಾಗಿದೆ. ಇಲ್ಲ ಅಂದ್ರೆ ನಿಮ್ಗೆ ಒಂದು 10% ಕೊಟ್ಬಿಟ್ಟು ಖುಷಿ ಪಡಿಸ್ಬಿಡ್ತಾರೆ. ಉಳಿಗೆ ಸಾಲ ಕೊಟ್ಟೆ ಕಣೆ, ಅಲ್ಲಿ ಕೊಟ್ಟೆ ಕಣೆ, ಏನೋ ಮಕ್ಕಳು ಸುಡಿಯಾದ ಬಿಸ್ನೆಸ್ ಅಲ್ಲಿ ಎಲ್ಲ ಹೇಳ್ಬಿಟ್ಟು ಹಾಳಾಗೋಗ್ತಾರೆ. ಸೊ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಲಾಭದಾಯಕ ಕೃಷಿಯನ್ನು ಮಾಡ್ಲಿಕ್ಕೆ ಇದೇನು ಕೃಷಿ ಕಸಬುಗಳ ಜೊತೆಗೆ ಉಪಕಸಬುಗಳ ಬಗ್ಗೆನೂ ಹೇಳಿದ್ರು, ಆ ತಾಳ್ಮೆಯಿಂದ ಮಾಡಿದಾಗ ಮೌಲ್ಯವರ್ಧನೆ ಅಂತ ಮಾಡ್ಬೇಕಾಗತ್ತೆ. ಚಂದ ಅಂತ ಒಂದು ವರ್ಡ್ ಹೇಳಿದ್ರು ಮೇಡಮ್, ಚಂದವಾಗಿ ಕಾಣ್ಬೇಕು, ಅದು ನನಗೆ ಬಹಳ ಚೆನ್ನಾಗಿ ಇಷ್ಟ ಆಯ್ತು. ಆ ಚಂದ ಅನ್ನೋ ಪದ ಇದೆಯಲ್ಲ, ನೀವ್ ಯಾವುದೇ ಒಂದು ನಿಮ್ಮ ಚಂದದ ಜೊತೆಗೆ ನಿಮ್ಮ ಏನು ಪದಾರ್ಥಗಳನ್ನು ಮಾರುವಾಗ ಒಂದು ಚಂದ ಮಾಡಿ ಕಳಿಸಿದ್ರಿ ಮಾರುಕಟ್ಟೆಗೆ ಅಂದ್ರೆ, ನೀವ್ ಇಲ್ಲಿ 50 ರೂಪಾಯಿಗೆ ಮಾರಾಟ ಮಾಡಿ ಓಪನ್ ಆಗಿ ತೋರಿಸಿ 50 ರೂಪಾಯಿ ಮಾವಿನ ಹಣ್ಣು ಅಂದ್ರೆ ಅದು ಯಾವನು ಮುಟ್ಟಲ್ಲ, 20 ರೂಪಾಯಿ ಕೊಡ್ತೀಯಾ ಅಂತ ಕೇಳ್ತಾರೆ. ಅದು ಫಸ್ಟ್ ಕ್ಲಾಸ್ ಆಗಿ ಪ್ಯಾಕ್ ಮಾಡಿ ಒಂದು ಮಾವಿನ ಹಣ್ಣಿಗೆ ಒಳ್ಳೆ ಫೋಟೋ ಹಾಕಿ, ಯಾವ್ದೋ ಸಿನಿಮಾ ಸ್ಟಾರಿಂದ ಒಂದೆರಡು ಫೋಟೋ ಹಾಕಿ, ನಮ್ಮ ಪ್ರಧಾನಮಂತ್ರಿಗಳು ಅಥವಾ ಯಾರು ಗೊತ್ತಿರೋ ಒಂದೆರಡು ಫೋಟೋ ಹಾಕಿ ಕಳಿಸ್ಬಿಟ್ರೆ ಅದಕ್ಕೆ 1,000 ರೂಪಾಯಿ ಪ್ಯಾಕೆಟ್. ಹಣ್ಣು ಎಷ್ಟು ಇರ್ತದೆ? ಅದೇ 5 ಹಣ್ಣು 6 ಹಣ್ಣು, 1,000 ರೂಪಾಯಿಂದ 5,000 ರೂಪಾಯಿವರೆಗೆ ಹಣ್ಣು. ನೀವ್ ಮಾರುಕಟ್ಟೆಗೆ ಮಾಡಿದ್ರೆ ಯಾರೋ ನಮ್ಮ ಮಾರುಕಟ್ಟೆ ಮಾಡೋರು 1,50,000 ರೂಪಾಯಿ ತಗೋತಾರೆ. ಈ ನಿಟ್ಟಿನಲ್ಲಿ ಮೌಲ್ಯವರ್ಧನೆ, ಪ್ಯಾಕೇಜಿಂಗ್, ಸ್ಮಾರ್ಟ್ನೆಸ್, ಅದು ಕಾಸ್ಮೆಟಿಕ್ಸ್ ಅಂತ ಹೇಳ್ತೀವಿ ನಾವು, ಅಲಂಕಾರಕ್ಕಾಗಿ ಉಪಯೋಗಿಸುವಂತ ಕಾಸ್ಮೆಟಿಕ್ಸ್ ನಾವು ಉಪಯೋಗಿಸ್ಕೋತೀವೋ, ಇವತ್ತಿನ ಗಂಡ್ ಮಕ್ಕಳಿಂದ ಹಿಡಿದು ಹೆಣ್ಮಕ್ಳವರಿಗಿಂದ ಹೆಣ್ಮಕ್ಳಿಂದ ಗಂಡ್ ಮಕ್ಳವ್ರಿಗೆ ಎಲ್ಲರೂ ಕಾಸ್ಮೆಟಿಕ್ ಹಚ್ತಾ ಇದ್ದಾರೆ. ಅದೇನ್ ನಾಚಿಕೆ ಪಡೋದು ಅಲ್ಲ, ಅದು ಚಂದ ಆಗ್ಲಿಕ್ಕೆ ನಿನ್ನ ಮುಂದುವರ್ಸ್ತೀನಿ, ಇನ್ನೊಂದು 5 ವರ್ಷ ಜಾಸ್ತಿ ಬದುಕೋಣ ಅಂತ ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಳ್ಳೆ ಪ್ಯಾಕೇಜಿಂಗ್ ಮಾಡಿ, ಒಳ್ಳೆ ಪದಾರ್ಥಗಳನ್ನ ನಾವು ಅದನ್ನ ಬೇರೆ ಬೇರೆ ಪದಾರ್ಥಗಳನ್ನ ಉತ್ಪನ್ನ ಮಾಡಿ ಮಾರುಕಟ್ಟೆ ಕಳಿಸಿದ್ರೆ ನೀವು 5 ರೂಪಾಯಿಗೆ ಅಥವಾ 50 ರೂಪಾಯಿಗೆ ಮಾರುವಂತ ರಾಗಿ 5,000 ರೂಪಾಯಿವರೆಗೆ ಹೆಲ್ತ್ ಡ್ರಿಂಕ್ಸ್ ಮೇಲೆ ಮಾಡಬಹುದು. ನೀವು ರಾಗಿ ತಿಂದ್ರೆ ನಿಮ್ಮ ಶುಗರ್ ಡಿಸೀಸ್ ಹೋಗುತ್ತೆ. ಅದು ಬರೀ ರಾಗಿ ತೋರಿಸಿದ್ರೆ ಅದೇನು ಬರೋಣ, ನಮ್ಮ ದೇವೇಗೌಡರ ಮುದ್ದೆ ತಿನ್ಬೇಕು ಅಷ್ಟೇ ಸಾಕು ಅಂತೀವಿ. ಮುದ್ದೆ ಬೇಡ ಸ್ವಾಮಿ, ಅದರಲ್ಲಿ ಹಲವಾರು ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಅದೊಂದು ಪೌಡರ್ ಮಾಡಿಬಿಟ್ಟು ಹೆಲ್ತ್ ಡ್ರಿಂಕ್ಸ್ ಮೇಲೆ, ಇದು ಡಯಾಬಿಟಿಕ್ಸ್ ಸ್ಪೆಷಲಿಸ್ಟ್ ಅಂತ ಹೇಳಿ ನಮ್ಮ ಲೀಲಾವತಿ ಅವರು ಇಲ್ಲೆಲ್ಲ ಸಾಕಷ್ಟು ನಮ್ಮ ಟ್ರೈನಿಂಗ್ ಅಲ್ಲಿ ತಗೊಂಡು ಹೋಗಿದ್ದಾರೆ, ಅದನ್ನ ಡಯಾಬಿಟಿಕ್ಸ್ ಸ್ಪೆಷಲ್. ಅಥವಾ ನಮ್ಮ ಸುಧಾರಾಣಿ ಅವರು ಒಂದು ಕಾಫಿ ಎಲೆಗಳಿಂದ ಟೀ ಮಾಡಿದ್ದಾರೆ ಗೊತ್ತಾ. ಕಾಫಿ ಎಲೆಗಳನ್ನ ನಾವು ಏನ್ ಕಟ್ ಮಾಡಿ ಬೀಸಿ ಒಗಿತಾ ಇರ್ತೀವಲ್ಲ, ಆ ಎಲೆಗಳಿಂದ ಟೀ ಕಂಡು ಹಿಡ್ಕೊಂಡಿದ್ದಾರೆ ಅವರು ವಿಜ್ಞಾನಿಯಾಗಿ. ಅಂತ ಟೀ ಅನ್ನ ಮಾಡಿ ಅದನ್ನ ನೀವು ಮಾಡಿಕೊಂಡ್ರೆ ಬರೀ ಕಾಫಿ ಬೀಜದಿಂದ ಮಾಡಿದ ಕಾಫಿ ಅಲ್ಲ, ಕಾಫಿ ಎಲೆಯಿಂದ ಟೀ ಅನ್ನ ಉತ್ಪಾದನೆ ಮಾಡಿ ಅದರಲ್ಲಿರುವಂತ ಅನೇಕ ಪೌಷ್ಟಿಕಾಂಶಗಳು ನಿಮ್ಮ ದೇಹಕ್ಕೆ ಒಳ್ಳೇದಾಗತ್ತೆ ಅಂತ ನೀವು ಮಾಡಿದ್ರೆ ಇವತ್ತಿನ ದಿನಗಳಲ್ಲಿ ಒಳ್ಳೆ ಬೆಲೆ ಬರ್ತದೆ. ಮಾನಸಿಕವಾಗಿ ನೀವು ಸದೃಢರಾಗಬೇಕು. ಯಾವ ಜನ ಅದನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಒಂದು ತಿಳ್ಕೊಂಡಿರ್ಬೇಕು ಮಾರ್ಕೆಟ್ ಅಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಎಲೆ ತಿಂದ್ರು ಒಂದಲ್ಲ ಒಂದು ಪೌಷ್ಟಿಕಾಂಶಗಳಿದೆ, ಅದು ಹೇಗೋ ಒಂದು ಆರೋಗ್ಯಕ್ಕೆ ಹೆಲ್ಪ್ ಆಗೇ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ತಾಯಂದ್ರಿ ಬಹಳಷ್ಟು ಅವಕಾಶ ಇದೆ. ಬರೇ ಮಂಜುಳ ಅವರು ನಾವು ಆಗ್ಲೇ ಹೇಳ್ದಂಗೆ ರೊಟ್ಟಿ ಚಪಾತಿ ಹಪ್ಪಳ ಅವು ಮಾಡೋದಲ್ಲ, ಅದ್ರ ಜೊತೆಗೆ ಅನೇಕ ಪದಾರ್ಥಗಳನ್ನ ತೋಟಗಾರಿಕೆ ಹಣ್ಣಿಂದ ಅಥವಾ ತರಕಾರಿಗಳಿಂದ ನೀವು ಉತ್ಪಾದನೆ ಮಾಡಿದ್ರೆ ನೀವು ಲಾಭ ಬರುತ್ತೆ. ಈ ನಿಟ್ಟಿನಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮತ್ತೆ ನಮ್ಮ ಸಂಜಯ್ ಬಹಳ ಚೆನ್ನಾಗಿ ಹೇಳಿದ್ರು, ಹೆಣ್ಣೊಂದು ಹೆತ್ತರೆ ಅದೊಂದು ಶಾಲೆ ಎಂದು ತೆರೆದಂತೆ. ಇದು ಎಲ್ರಿಗೂ ಗೊತ್ತಿದೆ. ಆ ನುಡಿ ಅಕ್ಷರಸ ಸತ್ಯ. ತಾಯಿನೇ ತಾನೇ ಮೊದಲನೇ ಗುರು, ನೆಕ್ಸ್ಟ್ ಟೀಚರ್ ನೆನಪು ಮಾಡ್ತೇವೆ. ಸೊ ಇವತ್ತು ಕೂಡ ಅವನು ಎಷ್ಟು ಎತ್ತರಕ್ಕೆ ಬೆಳೆದ್ರು ತಾಯಿ ಬೇಕಾದ್ರೆ ಕಪಾಳ ಹೊಡೆದ್ರು ಮಗ ಸುಮ್ಮನೆ ಇದ್ಬಿಡ್ತಾರೆ ಅವಳು. ಯಾಕೆ ಗೊತ್ತಾ, ಅದು ಫಸ್ಟ್ ಸ್ಟಾರ್ಟಿಂಗ್ ಇಂದ ತಿದ್ದಿರೋ ನನ್ನ ಅಪ್ಪ ಹೊಡೆದ್ರೆ ಮನೆ ಬಿಟ್ಟು ಹೋಗ್ತೀನಿ ನಾವು ಅಂತೇಳಿ ಹೊರಡ್ತಾನೆ ಮನೆ ಬಿಟ್ಟು, ತಾಯಿ ಹೊಡೆದ ಸುಮ್ಮನೆ ಇರ್ತಾನೆ. ಇದು ಗೌರವ. ಸೊ ಬಂಧುಗಳೇ, ನಿಮಗೆಲ್ಲ ಹೇಳ್ದಂಗೆ ನಾನು ಮತ್ತೆ ಸಮಯ ಜಾಸ್ತಿ ತೆಗೆದುಕೊಳ್ಳಲ್ಲ. ಸಾಲು ಮರದ ತಿಮ್ಮಕ್ಕನ್ನ ನಾವೆಲ್ಲರೂ ಕೂಡ ಜೀವನದಲ್ಲಿ ಮರೆಯಂಗಿಲ್ಲ. ಮಕ್ಕಳನ್ನ ಹೆತ್ತಿದ್ರೆ ಅಷ್ಟೇ ತಾಯಿ ಅಲ್ಲ, ನಾನು ಏನು ಪೋಷಣೆ ಮಾಡಬಲ್ಲೆ, ನಾನು ಗಿಡಗಳನ್ನು ಸಾಕಿದ್ದಲ್ಲೆ, ಪರಿಸರವನ್ನು ಬೆಳೆಸಬಲ್ಲೆ, ಮುಂದಿನ ಜೀವಿಗಳಿಗೆ ಒಳ್ಳೆ ಪರಿಸರ ಕೊಡಬಲ್ಲೆ ಅನ್ನೋದು ಹೆಣ್ಣೆ. ಸಾಲು ಮರದ ತಿಮ್ಮಕ್ಕನ ತಕ್ಷಣ ನೆನಪು ಮಾಡಿ ನಮ್ಮ ಸುಧಾರಾಣಿ ಅವರು ಇದೆ ಈ ಕಾರ್ಯಕ್ರಮ ಮಾಡಿದ್ದು ಬಹಳ ಖುಷಿ ಆಯ್ತು. ಅವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಲು ಮರದ ತಿಮ್ಮಕ್ಕ ನಿಜವಾಗ್ಲು ನಮ್ಮೆಲ್ಲರಿಗೆ ಎಲ್ಲೋ ಒಂಥರ ಎಮೋಷನಲ್ ಆಗ್ಬಿಡ್ತೀವಿ ಎಂಬ ನೆನಪು ಮಾಡ್ಕೊಂಡು. ಒಂದು ಮಕ್ಕಳು ಹುಟ್ಟಲಿಲ್ಲ ನನಗೆ, ನನಗೇನ್ ಜೀವನ ಆಯ್ತು ಅಂತ ಹೇಳಿ ಎಲ್ಲೋ ಒಂಥರ ಕೆರೆ ಹಾರೋರು ಅಥವಾ ಎಲ್ಲೋ ಹಾರ್ಕೊಂಡು ಜೀವನ ಕಳೆಯುವಂತ ಹೆಣ್ಮಕ್ಳನ್ನ ಬಹಳಷ್ಟು ನೋಡಿದ್ದೀವಿ ನಾವು. ಆ ತಾಯಿ ಇವತ್ತಿನವರೆಗೆ 110 ವರ್ಷದ ನಂತರ ಬದುಕಿದಾಳೆ ಅಂದ್ರೆ ಸಣ್ಣ ವಿದ್ಯೆ ಸಣ್ಣ ವಿಷಯ ಅಲ್ಲ. ಇದು ಪರಿಸರ ದೇವತೆ. ಅವಳು ಭೂಮಿಯನ್ನ ಪರಿಸರವನ್ನ ದೇವತೆ ಅಂತೀವಿ. ಅವಳು ನಿಜವಾಗ್ಲೂ ಅನುಭವಿಸಿದ್ದಾಳೆ, ಪರಿಸರವನ್ನು ಕೊಟ್ಟು ಹೋಗಿದ್ದಾಳೆ. ಇಂತಹ ತಾಯಿಯನ್ನು ಇವತ್ತು ನೆನಪು ಮಾಡ್ಕೊಂಡ್ವಿ. ನಾನು ನಿಜವಾಗ್ಲೂ ಕೂಡ ಬಹಳ ಖುಷಿಯಾಗಿದೆ ಇವತ್ತಿನ ಕಾರ್ಯಕ್ರಮ. ಮೋಸ್ಟ್ಲಿ ಮುಂದಿನ ವರ್ಷ ಇನ್ನೊಂದು ಕಾರ್ಯಕ್ರಮ ಮಾಡ್ಬೋದು, ಆಮೇಲೆ ರಿಟೈರ್ಡ್ ಆಗ್ಬಿಡ್ತೀವಿ ನಾವು ಕೂಡ. ಸೊ ಸುನಿಲ್ ಅವ್ರಿಗೆ ಆಗ್ಲೇ ಹೇಳಿದೆ ನಾನು, ಇನ್ನು ಬೆಂಗಳೂರಿಗೆ ಹೋಗೋದಿದ್ರು ಪರವಾಗಿಲ್ಲ, ನಾನು ಮತ್ತೆ ಬರ್ತೀನಿ ಇವತ್ತು ಅಂತ ಹೇಳ ನೆನ್ನೆಯಿಂದಾನು ಬಿಡ್ಲಿಲ್ಲ. ಹಂಗಾಗಿ ನಾನು ಬರ್ತೀನಿ ಅಂತ ಅಂದೆ. ಇವತ್ತು ಅನೇಕ ವಿಚಾರಗಳನ್ನ ಎಲ್ರು ಕೂಡ ಮಾತಾಡಿದ್ದಾರೆ. ಸೊ ನಿಮ್ಮೆಲ್ರಿಗೂ ಕೂಡ ದಯವಿಟ್ಟು ನಿಮ್ಮ ಬದುಕನ್ನ ತುಂಬಾ ಚೆನ್ನಾಗಾಗ್ಲಿ, ಭಗವಂತ ಎಲ್ರಿಗೆ ಶಕ್ತಿ ಕೊಡ್ಲಿ, ನಿಮ್ಮೆಲ್ಲ ಆಶೀರ್ವಾದ ನಮಗಿರ್ಲಿ. ನಮ್ಮ ವಿಶ್ವವಿದ್ಯಾಲಯ ನಿಮ್ಮ ವಿಶ್ವವಿದ್ಯಾಲಯ. ಇವತ್ತು ನೀವು ಟ್ರೈನಿಂಗ್ ಬಂದಿದ್ದೀರಂದ್ರೆ ನೀವೆಲ್ಲರೂ ನಮ್ಮ ಈ ಕಾಲೇಜಿನ ಅಲ್ಯುಮ್ನಿಗಳು, ಇದು ಮಹಾವಿದ್ಯಾಲಯದ ಅಲ್ಯುಮ್ನಿಗಳು ವಿಶ್ವವಿದ್ಯಾಲಯ. ಆ ನಿಟ್ಟಿನಲ್ಲಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮಹಿಳೆಯರು ಎಲ್ಲಾ ಮಹಿಳೆಯರಿಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್. ಮಹಿಳೆಯರು ತಾಯಿಯಾಗಿ ಜನ್ಮ ಕೊಡುವುದಷ್ಟೇ ಅಲ್ಲದೆ ಸಮಾಜದ ಪ್ರಗತಿಗೆ ಹತ್ತಾರು ಹಲವು ರೂಪಗಳಲ್ಲಿ ಕೊಡುಗೆಗಳನ್ನ ಕೊಡುತ್ತಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆ ಹಾಗೂ ಬಹುಪಾತ್ರಗಳನ್ನು ನಿರ್ವಹಿಸಬಲ್ಲ ಮಹಿಳೆಯರನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ಮಹಿಳೆಯರ ಆರ್ಥಿಕತೆಯ ವೃದ್ಧಿಗೆ ಕೃಷಿಯಲ್ಲಿನ ಉಪಕಸುಬುಗಳ ಮೂಲಕ ಸುಸ್ಥಿರತೆಯನ್ನು ಸಾಧಿಸಬಹುದೆಂದು ತಿಳಿಸಿದಂತಹ ಕುಲಪತಿಗಳಾದಂತಹ ಡಾಕ್ಟರ್ ಹೇಮಲಾ ನಾಯ್ಕರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ವಂದನಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ರುದ್ರೇಗೌಡರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಕೊನೆಯದಾಗಿ ಇವತ್ತಿನ ಒಂದು ಕೃಷಿ ನಿರತ ಮಹಿಳಾ ದಿನಾಚರಣೆ, ಸೊ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಬಿ ಹೇಮಲಾ ನಾಯ್ಕ ಸರ್ ಅವರು, ಗೌರವಾಂತ ಕುಲಪತಿಗಳು ಮತ್ತು ಶಿಕ್ಷಣ ನಿರ್ದೇಶಕರು, ಅವರಿಗೆ ನಮ್ಮ ಕೃಷಿ ವಿಜ್ಞಾನದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳು. ಅದೇ ತರವಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಮತಿ ಎಂ ಬಿ ಪ್ರತಿಭಾ ಸಂಸ್ಥಾಪಕರು ಜೀವನ್ಮುಖಿ ಸಂಸ್ಥೆ ಸಾಗರ ಶಿವಮೊಗ್ಗ ಅವರಿಗೂ ಸಹ ಕೃಷಿ ವಿಜ್ಞಾನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪೂರಕ ವಂದನೆಗಳು. ಅದೇ ತರವಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ನಮ್ಮ ಡಿಆರ್ ಆದಂತಹ ಡಾಕ್ಟರ್ ನಾರಾಯಣ್ ಎಸ್ ನಾವಲ್ಕರ್ ಸರ್ ಅವರಿಗೂ ಸಹ ಕೃಷಿಯಿಂದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪೂರಕ ವಂದನೆಗಳು. ಅದೇ ತರವಾಗಿ ಜಂಟಿ ಉಪ ಕೃಷಿ ನಿರ್ದೇಶಕರಾದಂತಹ ಶ್ರೀಮತಿ ಮಂಜುಳಾ ಮೇಡಮ್, ಕೃಷಿ ಇಲಾಖೆ ಶಿವಮೊಗ್ಗ ಸಹ ಅವರಿಗೂ ಸಹ ಕೃಷಿಯಿಂದ ಪರವಾಗಿ ಎಲ್ಲರ ಪರವಾಗಿ ಪೂರ್ವಕ ವಂದನೆಗಳು. ಸೊ ಅದೇ ರೀತಿಯಾಗಿ ಡಾಕ್ಟರ್ ಸಂಜಯ್ ಎಂಬಿ ತೋಟಗಾರಿಕಾ ಜಂಟಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ಸೊ ಅವರಿಗೂ ಕೃಷಿಯಿಂದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪೂರ್ವಕ ವಂದನೆಗಳು. ಮತ್ತೆ ಅದೇ ತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸಿದಂತಹ ಡಾಕ್ಟರ್ ಸುಧಾಕರ್ ಮುಖ್ಯಸ್ಥರು ಆಕಾಶವಾಣಿ ಭದ್ರಾವತಿ ಅವರಿಗೂ ಸಹ ಪೂರ್ವಕ ವಂದನೆಗಳು. ಅದೇ ತರವಾಗಿ ನಮ್ಮ ಒಂದು ಈ ಒಂದು ಕೆವಿಗೆ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕಾದ್ರೆ ಮತ್ತೆ ಏನೋ ಇದ್ರೆ ನಮಗೆ ಬೆನ್ನೆಲುಬು ಆದಂತಹ ಡಾಕ್ಟರ್ ಸಿ ಸುನೀಲ್ ಸರ್, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಉತ್ಸುಕ ವಂದನೆಗಳು. ಸೊ ಅದೇ ತರವಾಗಿ ಈ ಒಂದು ಕಾರ್ಯಕ್ರಮದ ಪ್ರಗತಿಪರ ರೈತ ನಿರತ ಮಹಿಳೆಯರಾದಂತಹ ಲಲಿತಾ ಅವರು, ಶ್ವೇತಾ, ಲತಾ ಅವರಿಗೂ ಸಹ ನಮ್ಮ ಕೃಷಿಯಿಂದ ಪರವಾಗಿ ಉತ್ಪೂರಕವಾದ ವಂದನೆಗಳು. ಅದೇ ತರವಾಗಿ ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಎಲ್ಲ ನೀವು ಎಸ್ಪೆಷಲಿ ಕೃಷಿ ನಿರತ ಮಹಿಳೆಯರು, ಸೊ ಅವರಿಗೆ ನಮ್ಮ ಕೃಷಿ ವಿಜ್ಞಾನದ ಪರವಾಗಿ ಮತ್ತು ನಮ್ಮ ಕೃಷಿ ವಿಜ್ಞಾನದ ಎಲ್ಲ ಸಿಬ್ಬಂದಿಯ ಪರವಾಗಿ ಉತ್ಪೂರಕವಾದ ವಂದನೆಗಳು. ನನಗೆ ಇಷ್ಟು ಒಂದು ವಂದನೆ ಕೊಟ್ಟಂತಹ ನಮಸ್ಕಾರ ಎಲ್ಲರಿಗೂ. ಇದುವರೆಗೆ ದಿನಾಂಕ 4/12/2025 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮುಂದುವರಿದ ಭಾಗವನ್ನ ಈ ಕಾರ್ಯಕ್ರಮದಲ್ಲಿ ತಾವು ಕೇಳಿದಿರಿ. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಇದುವರೆಗೂ ದಿನಾಂಕ 4/12/2025 ಜರುಗಿದ ಕೃಷಿ ನಿರತ ಮಹಿಳಾ ದಿನಾಚರಣೆಯ ಬಾನುಲಿ ವರದಿ ಕೇಳಿದ್ರಲ್ಲ, ಇದೀಗ ಕೇಳಿ ರೈತ ಬಂದವರೇ ಜನಪದ ಗೀತೆಗಳನ್ನು ಹಾಡಲಿದ್ದಾರೆ ನ್ಯಾಮತಿ ಹೊನ್ನಾಳಿಯ ಹಾಲಮ್ಮ ಮತ್ತು ತಂಡದವರು. ಸೋಬಾನವೇ ವಿಭೂತಿರೋ ದ್ರಾಕ್ಷಿ ಯಾರಿಗೆ ಒಲಿದಾವೆ, ವಿಭೂತಿರೋ ದ್ರಾಕ್ಷಿ ಯಾರಿಗೆ ಒಲಿದಾವೆ, ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೇ, ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೇ, ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೇ, ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೇ, ಸೋಬಾನವೇ ನೀರೇ ಸೋಬಾನ ನೀರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ. ಹೇಮರೆಡ್ಡಿಯ ಮಗಳು ಭೀಮರೆಡ್ಡಿಯ ಸೊಸೆಯು, ಭರ್ಮರೆಡ್ಡಿಯ ಸತಿಯೊಳೇ ಸೋಬಾನವೇ, ಭರ್ಮರೆಡ್ಡಿಯ ಸತಿಯೊಳೇ ಸೋಬಾನವೇ. ಹೇಮರೆಡ್ಡಿಯ ಮಗಳು ಭೀಮರೆಡ್ಡಿಯ ಸೊಸೆಯು, ಭರ್ಮರೆಡ್ಡಿಯ ಸತಿಯೊಳೇ ಸೋಬಾನವೇ, ಭರ್ಮರೆಡ್ಡಿಯ ಸತಿಯೊಳೇ ಸೋಬಾನವೇ, ಸೋಬಾನವೇ ನೀರೇ ಸೋಬಾನ ನೀರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ. ಬಾಚಿಗುಡ್ಡದ ಮೇಲೆ ಬಣ್ಣದ ಕೂರಿಗೆ, ಸುಚಿನ್ನದ ಸಡೆ ಬಲಗೈರಿ ಸೋಬಾನವೇ, ಚಿನ್ನದ ಸಡೆ ಬಲಗೈರಿ ಸೋಬಾನವೇ. ಬಾಚಿಗುಡ್ಡದ ಮೇಲೆ ಬಣ್ಣದ ಕೂರಿಗೆ,

ಶ್ರೀ ಕೃಷ್ಣನಂತ ಪತಿದೇವನಿದ್ದಾರೆ ಸಾಕಿದಾತವರ ಮರತಾರೆ ಸಾಕಿದಾತವರ ಮರತಾರೆ ಅರ್ಚಣದ ಪದರಲ್ಲಿ ಅಚ್ಚ ಮಲ್ಲಿಗೆ ಹೂವು ಅರ್ಚಣದ ಪದರಲ್ಲಿ ಅಚ್ಚ ಮಲ್ಲಿಗೆ ಹೂವು ಬಿಚ್ಚಿನನ ಮೇಲೆ ಹೊಗೆಯಂದ ಬಿಚ್ಚಿನನ ಮೇಲೆ ಹೊಗೆಯಂದ ನನ್ನ ರಾಯ ಬಿಟ್ಟು ನಾನೆಂಗೆ ಬರಲವ್ವ ಬಿಟ್ಟು ನಾನೆಂಗೆ ಬರಲವ್ವ ಅಡಿಗೆಯ ಕೋಣೆಗೆ ಮಡದಿಯ ಸುಳವಿಲ್ಲ ಅಡಿಗೆಯ ಕೋಣೆಗೆ ಮಡದಿಯ ಸುಳವಿಲ್ಲ ಅಡಿಗೆ ನನ್ನ ಬಾಯಿಗೆ ರುಚಿಯಿಲ್ಲ ಅಡಿಗೆ ನನ್ನ ಬಾಯಿಗೆ ರುಚಿಯಿಲ್ಲ ಹಡದವ್ವ ಮಡದಿ ಹೋಗುವಳೇ ತವರಿಗೆ ಮಡದಿ ಹೋಗುವಳೇ ತವರಿಗೆ ಮಡದಿಗೆ ಹೊಡೆದಾನ ಮನದಾಗೆ ಮರಗ್ಯಾನ ಮಡದಿಗೆ ಹೊಡೆದಾನ ಮನದಾಗೆ ಮರಗ್ಯಾನ ಒಳಗೋಗಿ ಸೆರಗ ಹಿಡಿದಾನ ಒಳಗೋಗಿ ಸೆರಗ ಹಿಡಿದು ಕೇಳನ ನಾನೆಚ್ಚೆ ನಿನ್ನ ತವರೇಚೆ ನಾನೆಚ್ಚೆ ನಿನ್ನ ತವರೇಚೆ ತಾಯಿದ್ರೆ ತವರೆಚ್ಚು ತಂದಿದ್ರೆ ಬಳಗೆಚ್ಚು ತಾಯಿದ್ರೆ ತವರೆಚ್ಚು ತಂದಿದ್ರೆ ಬಳಗೆಚ್ಚು ಸಾವಿರಕ್ಕೆ ಹೆಚ್ಚು ಪತಿ ಪುರುಷ ಸಾವಿರಕ್ಕೆ ಹೆಚ್ಚು ಪತಿ ಪುರುಷನಿದ್ದಾರೆ ಉಣಬಹುದೇ ದಾನ ಕೊಡಬಹುದೇ ಉಣಬಹುದೇ ದಾನ ಕೊಡಬಹುದೇ ಬಾಳ ಮಕ್ಕಳಿರಲಿ ಬಡತನ ನಮಗಿರಲಿ ಬಾಳ ಮಕ್ಕಳಿರಲಿ ಬಡತನ ನಮಗಿರಲಿ ಬಡತನದ ಚಿಂತೆ ಶಿವಗಿರಲಿ ಬಡತನದ ಚಿಂತೆ ಶಿವಗಿರಲಿ ಮಾ ಸ್ವಾಮಿ ಮಕ್ಕಳ ಮೇಲೆ ದಯವಿರಲಿ ಮಕ್ಕಳ ಮೇಲೆ ದಯವಿರಲಿ ಇದುವರೆಗೂ ನ್ಯಾಮತಿ ಹೊನ್ನಾಳಿಯ ನ್ಯಾಮತಿಯ ಶ್ರೀಮತಿ ಹಾಲಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿಲ್ಲ ರೈತ ಬಾಂಧವರೇ ಇದೀಗ ಒಂದು ಪರಿಸರ ಗೀತೆಯನ್ನು ಕೇಳೋಣ ಸದನೆಯರು ನಮ್ಮ ಛಲವಿರುವೆ ಸುಸ್ಥಿರ ನಾವು ತಿಳಿದವರು ನಾವು ಕಲಿತವರು ನಮ್ಮ ಬಲವಿದೆ ನಿರಂತರ ನಾವು ಮಹಿಳೆಯರು ನಾವು ಸದನೆಯರು ನಮ್ಮ ಛಲವಿರುವೆ ಸುಸ್ಥಿರ ನಾವು ತಿಳಿದವರು ನಾವು ಕಲಿತವರು ನಮ್ಮ ಬಲವಿದೆ ನಿರಂತರ ಜಗದ ಜನಕ್ಕೆಲ್ಲ ಉಳಿಸುವ ಸುಜಲ ಯೋಜನೆಯ ಸಫಲ ಸಾಧನೆಯ ಜನರಿಗೆಲ್ಲ ನಾವು ತಿಳಿಸುವ ನೆಲದ ಹಸಿರನ್ನು ಜಲದ ಕುಸಿರನ್ನು ಜಗದ ಜನಕ್ಕೆಲ್ಲ ಉಳಿಸುವ ಸುಜಲ ಯೋಜನೆಯ ಸಫಲ ಸಾಧನೆಯ ಜನರಿಗೆಲ್ಲ ನಾವು ತಿಳಿಸುವ ಸಂಘ ಸೇರುವ ಶಾಂತಿ ಪಡೆಯುವ ಕಷ್ಟ ನೋವನ್ನು ಬೆಳೆಯುವ ಸಂಘ ಸೇರುವ ಶಾಂತಿ ಪಡೆಯುವ ಕಷ್ಟ ನೋವನ್ನು ಬೆಳೆಯುವ ಎಲ್ಲ ಒಟ್ಟಿಗೆ ಬಾಳುವ ಎಲ್ಲ ಒಟ್ಟಿಗೆ ಬಾಳುವ ನಾವು ಮಹಿಳೆಯರು